ಇದಾದ ನಂತರ ನೀವೇನ್ ಮಾಡಬೇಕು, 2 ಫೀಟ್ನಷ್ಟು ದೊಡ್ಡ ದೊಡ್ಡ ಬೋಲ್ಡರ್ಸ್, ಈಗ 140 mm ಬೋಲ್ಡರ್ಸ್, ಈ ಕೆಳಗಡೆ ನೀವೇನು ಫೌಂಡೇಶನ್ಗೆ ಏನು ಯೂಸ್ ಮಾಡ್ತಿರಲ್ಲ ಅಂತ ಒಂದು ಸೈಜ್ ಗಲ್ಗಳನ್ನು ನೀವು 2 ಫೀಟು ಕರೆಕ್ಟ್ ಆಗಿ ಹೊಂದಿಸ್ಕೋಬೇಕು ಕೆಳಗಡೆ 2 ಫೀಟ್ನಷ್ಟು. ಇದಾದ ನಂತರ ಯಾವ್ದು ಲೇಯರ್ ಬರ್ತದೆ ಅಂತಂದ್ರೆ ಒಂದು 80 mm ಕಲ್ಗಳು ಸಿಗ್ತಾವ, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದು 1 ಫೀಟ್ ಹಾಕೊಳ್ಳಿ. ಇದಾದ ನಂತರ ಒಂದು 40 mm ಜಲ್ಲಿ ಅಂತ ಬರ್ತದೆ, ಈ ರೋಡಿಗೆಲ್ಲ ಉಪಯೋಗ ಮಾಡ್ಕೋತೀವಲ್ಲ ಅಂತ ಒಂದು ಕಲ್ಲುಗಳನ್ನು ನಾವು 2 ಫೀಟನ್ನು ಹೊಂದಿಸ್ಬೇಕು. ಇದು ಯಾಕೆ ಹಾಕೋತೀವಿ ಈ ತರ ಬೋಲ್ಡರ್ಸ್ ಕೆಳಗಡೆ ಅಂತಂದ್ರೆ ಸ್ಟೆಬಿಲಿಟಿ ಬರ್ಬೇಕಂತ. ಈಗ ಏನಾಗುತ್ತದೆ, ನೀರು ಬಂದಿದ ತಕ್ಷಣ ಪ್ರೆಷರ್ ಜಾಸ್ತಿ ಆಗ್ತದೆ ಒಳಗಡೆ, ಅವಾಗ ನಿಮ್ದು ಸ್ಟೇಬಲ್ ಇರಂಗಿಲ್ಲ ಸ್ಟ್ರಕ್ಚರ್. ಅದ್ರ ಕಡೆಯಿಂದ ನಾವು ಕೆಳಗಡೆ ಬೋಲ್ಡರ್ಸ್ ಹಾಕುವಂತ ಸೈಜ್ ಕಡಿಮೆ ಮಾಡ್ಕೋಂತ ಬರ್ತೀವಿ ಮೇಲ್ಗಡೆ. ಈಗ 40 mm ಹಾಕಿದ್ರಿ 2 ಫೀಟ್ ಅಷ್ಟು, ಇನ್ನು ನೆಕ್ಸ್ಟ್ ಲೇಯರು 2 ಫೀಟು 20 mm ಜಲ್ಲಿ, ಸಣ್ಣ ಸಣ್ಣ ಜಲ್ಲಿ ಬರ್ತವೆ. ಈಗ ರೋಡ್ ಡಾಂಬರ್ ರೋಡಿಗೆ ಮೇಲ್ಗಡೆ ಹಾಕ್ತೀವಲ್ಲ ಆ ಥರ ಜಲ್ಲಿ. ಇವು ಯಾಕೆ ನಾವು ಹಾಕ್ತೀವಿ ಅಂತಂದರೆ ನೀರು ಬಿದ್ದಂಥ ನೀರು ಸೋಸಿ ಕೆಳಗಡೆ ಹೋಗ್ಬೇಕು, ಅದ್ರ ಕಡೆಯಿಂದ ಇದು ಫಿಲ್ಟರ್ ಮೀಡಿಯಾ ಅಂತೇಳಿ ಯೂಸ್ ಮಾಡ್ತೀವಿ. ಇದಾದ ತಕ್ಷಣ ನಾವು ಏನು ಮಾಡ್ತೀವಿ, ಒಂದು ಲೇಯರ್ ಅಷ್ಟು ನೈಲಾನ್ ಮೆಶ್ ಹಿಂಗೆ ಹಾಸಿಬಿಡ್ಬೇಕು ಮೇಲ್ಗಡೆ. ಒಂದು 2 ಲೇಯರ್ ಹಾಕ್ರಿ ಪರವಾಗಿಲ್ಲ, ನೀವು ಎಷ್ಟು ಲೇಯರ್ ನೈಲಾನ್ ಮೆಶ್ ಹಾಕ್ತೀರಿ ಅಷ್ಟು ಚೆನ್ನಾಗಿ, ಯಾಕಂದ್ರೆ ಅಷ್ಟು ಫಿಲ್ಟರ್ ಆಗಿ ನೀರು ನಿಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಆಗ್ತದೆ. ನೈಲಾನ್ ಮೆಶ್ ಅನ್ನು ನೀವು 10 ಫೀಟ್ ಬೈ 10 ಫೀಟ್ ಸ್ಕ್ವಯರ್ನಲ್ಲಿ ಹಾಸಿಬಿಡ್ಬೇಕು. ಹಾಸಿಬಿಟ್ಟ ತಕ್ಷಣ ಅದ್ರ ಮೇಲೆ 2 ಫೀಟ್ ಅಷ್ಟು ಸ್ಯಾಂಡು, ಈಗ ಫೈನ್ ಸ್ಯಾಂಡ್ ಸಿಗ್ತದೆ ನಿಮಗೆ, ನೀವು ಪ್ಲಾಸ್ಟರಿಂಗ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅಂಥ ಸ್ಯಾಂಡನ್ನು ನೀವು ಆ ಲೇಯರ್ 2 ಫೀಟ್ ಅಷ್ಟು ಹಾಕ್ಬಿಡ್ಬೇಕು. ಇದಾದ ತಕ್ಷಣ ಒಂದು 1/2 ಫೀಟ್ ಅಷ್ಟು ಇದ್ಲು, ಚಾರ್ಕೋಲ್ ಅಂತೀವಿ ನಾವು, ಈಗ ಕಟ್ಟಿಗೆದು ಸುಟ್ಟಿದ್ಮೇಲೆ ಸಿಗ್ತದಲ್ಲ ಕಪ್ಪು, ಇದು ಇದ್ಲನ್ನು ನೀವು 1/2 ಫೀಟ್ ಅಷ್ಟು ಹಾಕ್ಬೇಕು. ಇದನ್ನು ಕೂಡ ಒಂದು ಬೆಸ್ಟ್ ಫಿಲ್ಟರ್ ಮೀಡಿಯಾ ಅಂದರೆ ಒಳ್ಳೆ ಒಂದು ಸೋಸುವಂತ ಒಂದು ಮಟೀರಿಯಲ್ ಇದು, ಗುಣಧರ್ಮ ಹೊಂದಂತ ಒಂದು ವಸ್ತು ಇದು ಚಾರ್ಕೋಲ್. ಅದಕ್ಕೆ ನಾವು ಆ ಚಾರ್ಕೋಲ್ ಅನ್ನು ಹಾಕಿದಷ್ಟು ಬೆಸ್ಟ್. ಚಾರ್ಕೋಲ್ ಈಗ ಮೇಲ್ಗಡೆ ಹಾಕ್ತೀರಿ, ಆಮೇಲೆ ಒಂದು 1/2 ಫೀಟ್ ಅಷ್ಟು ಮತ್ತೆ ಸ್ಯಾಂಡ್ ಹಾಕಿ ಲೆವೆಲ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ನೀವು ಸೈಡಿಗೆ ಕಟ್ಟಿಯನ್ನು ಕಟ್ಕೋಬೇಕು, ಯಾಕಂದ್ರೆ ಬಂದಂತ ನೀರು ಮತ್ತೆ ಬೇರೆ ಕಡೆ ಹೋಗ್ಬಾರ್ದಲ್ಲ, ಅದಕ್ಕೆ ಸೈಡ್ ವಾಲ್ಸ್ ಅಂತೀವಿ, ಅದಕ್ಕೆ ಸೈಡ್ ವಾಲ್ಸ್ ಅನ್ನು 4 ಕಡೆ ಕಟ್ಕೋಬಿಡ್ಬೇಕು. ಕೆಳಗಡೆಯಿಂದ ಕಟ್ಕೋತಾ ಬಂದ್ಬಿಡಿ, ಒಂದು 4 ಫೀಟ್ನಿಂದ ಕೆಳಗಡೆನೆ ಕಟ್ಕೋತಾ ಬಂದ್ಬಿಡಿ, ಭಾಳ ಸ್ಟೆಬಿಲಿಟಿ ಇರ್ತದೆ ನಿಮಗೆ. ಯಾಕಂತಂದ್ರೆ ಒಂದು 10 ವರ್ಷ ಇದು ಸ್ಟ್ರಕ್ಚರ್ ಏನೂ ಆಗಂಗಿಲ್ಲ ಕೆಳಗಡೆ 4 ಫೀಟ್ ಕಟ್ಕೊಂಡು ಬಂದ್ರೆ ಅಂತಂದರೆ. ಸೊ ದೊಡ್ಡ ಒಂದು 1/2 ಫೀಟ್ ಅಥವಾ 1 ಫೀಟ್ ವಿಡ್ತ್ ವಾಲ್ ಇರಲಿ ನಡೀತದೆ. ಬ್ರಿಕ್ಸ್ ವಾಲ್ ಇರ್ಬೋದು ಅಥವಾ ಸಿಮೆಂಟ್ ಕಾಂಕ್ರೀಟ್ಲಿಂದ ಮಾಡಿದಂಥ ಒಂದು ವಾಲ್ಸ್ ಇರ್ಬೋದು, ಅಂಥ ವಾಲ್ಸ್ ಹಾಕಿದ್ರು ಪರವಾಗಿಲ್ಲ. ಇದಕ್ಕೆ ಏನು ಮಾಡಬೇಕು, ಒಂದು ಇನ್ಲೆಟ್ ಬಿಟ್ಕೊಬೇಕು ನೀವು. ಇನ್ಲೆಟ್ ಅಂತಂದರೆ ಹರಿದು ಬಂದಂಥ ನೀರನ್ನು ನೀವು ಏನು ಅದಕ್ಕೆ ಡೈರೆಕ್ಷನ್ ತೋರಿಸ್ತಿಲ್ಲ, ಆ ನೀರು ಒಳಗೆ ಎಂಟ್ರಿ ಆಗಲಿಕ್ಕೆ ಒಂದು ಇನ್ಲೆಟ್ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ಔಟ್ಲೆಟ್ನು ಮಾಡ್ಕೊಂಡಿರಬೇಕು ಈ ಕೊನೆಗೆ, ಯಾಕೆಂತಂದರೆ ಭಾಳಷ್ಟು ನೀರು ಸ್ಟೋರ್ ಆದಮೇಲೆ ಅದು ಜಾಸ್ತಿ ಈಗ ಕಪ್ಪು ಮಣ್ಣು ಇದ್ದರೆ ಬೇಗ ಹಿಂಗಂಗಿಲ್ಲ. ಆ ನೀರನ್ನು ನೀವು ಹೊರಗೆ ಮತ್ತು ಎಕ್ಸೆಸ್ ನೀರು ಹೊರಗೆ ಕಳಿಸ್ಲಿಕ್ಕೆ ಒಂದು ಔಟ್ಲೆಟ್ ಮಾಡ್ಕೊಳ್ಬೇಕು. ಇದಕ್ಕಿಂತ ಮುಂಚೆ ಮತ್ತೆ ಏನು ಮಾಡಬೇಕು, ನೀವು ಒಂದು ಸಿಲ್ಟ್ ಟ್ರ್ಯಾಪ್ ಅಂತೀವಿ ನಾವು, ಒಂದು ಸಣ್ಣ ಚೌಕ, ಒಂದು 2 ಫೀಟ್ ಬೈ 2 ಫೀಟಿಂದು ಒಂದು ಸಿಲ್ಟ್ ಟ್ರ್ಯಾಪ್, ಬಂದಂಥ ನೀರು ಫಸ್ಟ್ ಅಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ನಮ್ಮ ಈ ರೀಚಾರ್ಜ್ ಪಿಟ್ಟಿಗೆ ಬರುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇದು ಯಾಕೆ ಮಾಡ್ಕೋಬೇಕು ಅಂತಂದರೆ, ಬರೋಂಥ ನೀರು ಫುಲ್ಲು ಮಡ್ಡಿ ವಾಟರ್ ಇರ್ತದೆ, ಏನಂತೀವಿ ಸರ್ ಅದು ರಾಡಿ ನೀರು ಇರ್ತದೆ, ಅದು ನಿಂತು ಏನಾಗ್ತದೆ ಕೆಳಗಡೆ ಸೋಸಿ ತಿಳಿ ಆಗುತ್ತೆ ನೀರು. ಆ ತಿಳಿಯಾದಂಥ ಮೇಲಷ್ಟು ನೀರನ್ನು ನಾವು ಈ ಕಡೆ ಬೋರ್ವೆಲ್ಗೆ ತರೋದು ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ನೀರು ರೀಚಾರ್ಜ್ ಮಾಡ್ಬೋದು. ಈ ಬೋರ್ವೆಲ್ ರೀಚಾರ್ಜ್ ಆದಂಥ ನೀರು ಅಕ್ವಿಫರ್ಗೆ ಹೋಗಿ ಜಾಯ್ನ್ ಆಗ್ತದೆ, ಇದು ನಿಮಗೂ ಹೆಚ್ಚಾಗ್ತದೆ, ಮುಂದ್ಗಡೆ ಕೆಳಗಡೆ ನಿಮ್ಮ ಇನ್ನೂ ಬೋರ್ವೆಲ್ ಇಸ್ತದೆ ಅಂದ್ರೆ ಅದನ್ನು ರೀಚಾರ್ಜ್ ಆಗ್ತದೆ. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ಅಂತಂದರೆ, ಈಗ ಎಲ್ಲ ಬೋರ್ವೆಲ್ ಏನು ಕೊರಿಸ್ತಾ ಇದ್ದೀರಿ, 90% ಕೊಳವೆ ಬಾವಿಗಳು ಉಪ್ಪು ನೀರು ಆಗಿ ನಮಗೆ ಪಡ್ಕೊಳ್ತಾ ಇದ್ದೀವಿ, ಉಪ್ಪು ನೀರೇ ಬರ್ತಾ ಇದ್ದಾವೆ ಬೋರ್ವೆಲ್ ಹೊಡೆದಷ್ಟು ಬೋರ್ವೆಲ್ಗಳು ಉಪ್ಪು ನೀರು ಬರ್ತಾ ಇದ್ದಾವೆ. ಈ ಉಪ್ಪು ನೀರು ಬರೋದ್ರಿಂದ ಇದು ಏನು ನಾವು ಹರಿದು ಬರೋದಂಥ ನೀರನ್ನು ನಾವು ಉಪ್ಪು ನೀರು ಜೊತೆ ಮಿಕ್ಸ್ ಮಾಡಿ ನಾವು ರೀಚಾರ್ಜ್ ಮಾಡ್ತೀವಿ ಅಂದರೆ ಸ್ವಲ್ಪ ನಿಮ್ಮ ಉಪ್ಪು ನೀರನ್ನು ಕಡಿಮೆ ಮಾಡ್ಬೋದು ಅಂತ. ಫುಲ್ ಕಡಿಮೆ ಮಾಡೋಕೆ ಆಗಂಗಿಲ್ಲ, ಅಟ್ ಲೀಸ್ಟ್ ಸ್ವಲ್ಪ ಆದರೂ ನೀವು ಡೈಲ್ಯೂಟ್ ಮಾಡಿ ಆ ಉಪ್ಪು ನೀರನ್ನು ಸ್ವಲ್ಪ ಈಸಿ ಪ್ರಮಾಣ, ಒಂದು ಲವಣಾಂಶ ಅಂತೀವಲ್ಲ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಒಂದು 2 ವರ್ಷ ಬಿಟ್ಟರೆ ಅಂತಂದರೆ ನೀವು ಇದು ನೀರನ್ನು ಕೂಡ ಹೆಚ್ಚು ಮಾಡ್ಬೋದು, ಆಮೇಲೆ ನಿಮ್ಮ ಕ್ವಾಲಿಟಿ ಅಂದರೆ ಗುಣಧರ್ಮ, ನೀರಿನ ಗುಣಧರ್ಮ ಕೂಡ ಇಂಪ್ರೂವ್ ಮಾಡ್ಬೋದು. ಈ ರೀತಿ ಒಂದು ಮರುಪೂರ್ಣ ಮಾಡತಕ್ಕಂತ ಸ್ಟ್ರಕ್ಚರ್ಗಳನ್ನ ಆಕೃತಿಗಳನ್ನ ಮಾಡಿದಾಗ ಎಷ್ಟು ವರ್ಷ ಇದು ಬರುತ್ತೆ ರೈತರಿಗೆ, ಖರ್ಚು ಎಷ್ಟಾಗತ್ತೆ ಅಂದಾಜು ಇಷ್ಟೆಲ್ಲ ಮಾಡ್ಲಿಕ್ಕೆ? ಈಗ ಇದಕ್ಕೆ ಖರ್ಚು ಬಂದು ನಿಮಗೆ 50,000 ಸ್ಟಾರ್ಟ್ ಆಗಿ 120,000 ತನ ಮಾಡ್ಕೋಬಹುದು. ಬಟ್ ನಿಮ್ಮ ಸಣ್ಣ ರೈತರು ಒಂದು 50,000 ತನ ಸಾಕು, 50,000 ಒಳ್ಳೆ ಸ್ಟ್ರಕ್ಚರ್ ಅನ್ನು ನೀವು ಮಾಡ್ಕೋಬಹುದು. ನಾನು ಯಾಕೆ ಇದು ಜಾಸ್ತಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಬ್ಬೊಬ್ಬರು ರೈತರು ಏನ್ ಮಾಡ್ತಾರೆ, ಅವ್ರದ್ದು ಕೇಸಿಂಗ್ ಸ್ವಲ್ಪ ಸ್ಟೆಬಿಲಿಟಿ ಇರಂಗಿಲ್ಲ, ಆಮೇಲೆ ಅವ್ರ ಕೇಸಿಂಗ್ ಇನ್ನೂ ಸ್ವಲ್ಪ ಡೀಪ್ ಹಾಕ್ಬೇಕಾಗ್ತದೆ, ಒಂದು 15 ಫೀಟ್ ತನೂ ಒಂದೊಂದು ಜಮೀನಲ್ಲಿ ಭಾಳ ರೇರ್ ಕೇಸ್ನಲ್ಲಿ, ಅದು ಹೋಗಿ ನಿಮ್ಮ ಮಟೀರಿಯಲ್ ಜಾಸ್ತಿ ಬೇಕಾಗ್ತದೆ. ಅದ್ರ ಕಡೆಯಿಂದ ನಾನು ಸ್ವಲ್ಪ ಜಾಸ್ತಿ ಹೇಳಿದ್ದು. ಆಮೇಲೆ ಈ ಸಿಲ್ ಟ್ರ್ಯಾಪ್ ಏನು ಮಾಡ್ತೀವಿ, ಸ್ವಲ್ಪ ಆಪ್ಷನಲ್, ಅದು ನೀವು ಹಾಕೊಂಡ್ರೆ ಅಂತಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತದೆ, ಇಲ್ಲ ಅಂತಂದರೆ ಡೈರೆಕ್ಟ್ ಆ ನೀರು ಒಳ್ಳೆ ನೀರು ಬರ್ತಾ ಇದೆ, ನಮ್ಮದು ಯಾವುದು ಮಡ್ಡಿ ವಾಟರ್ ಬರ್ತಾ ಇಲ್ಲ ಅಂತಂತಂದರೆ ನೀವು ಡೈರೆಕ್ಟ್ ಈ ರೀಚಾರ್ಜ್ ಪಿಟ್ಟನ್ನು ಡೈರೆಕ್ಟ್ ನೀವು ಮಾಡ್ಕೊಳ್ಬೋದು. ಇದು ಒಂದು ಸಲ ಮಾಡಿದ್ಮೇಲೆ ನಿಮಗೆ 5 ವರ್ಷ ತನ ಏನು ಮಾಡಬೇಕಾಗಿಲ್ಲ, ನೀವು ಸ್ಯಾಂಡ್ ಅಷ್ಟೇ ಸ್ವಲ್ಪ ಹಾಕೊತ ಬರ್ಬೇಕಾಗ್ತದೆ. ಈ ಒಂದ್ಸಲ ನೀವು ಈ 2 ಫೀಟ್ ಲೇಯರ್ಸ್ ಹಾಕೋತ ಬರ್ತಿರಲ್ಲ, ಅವಾಗ ಏನಾಗ್ತದೆ, ಸ್ವಲ್ಪ ನೀರ್ ಬಂದು ಕೆಳಗಡೆ ಕೂತ್ಕೊಂಡ್ ಬಿಡ್ತದೆ. ಇವೆಲ್ಲ ಮಟೀರಿಯಲ್ಸ್ ಪಾರ್ಟಿಕಲ್ ಎಲ್ಲ ಕುಂದಿರೋ ಸಾಧ್ಯತೆ ಇರ್ತದೆ, ಕೆಳಗಡೆ ಸಾಧ್ಯತೆ ಇರ್ತದಲ್ಲ, ಅವಾಗ ನಿಮ್ದು ಟೋಟಲ್ ಸ್ಟ್ರಕ್ಚರ್ ಸ್ವಲ್ಪ ಕೆಳಗಡೆ ಹೋಗ್ಬಿಡ್ತದೆ. ಅವಾಗ ನೀವು ಆದಷ್ಟು ಸ್ಯಾಂಡ್ ಅನ್ನು ನೀವು ಭರ್ತಿ ಮಾಡ್ಕೋಬೇಕು. ಮತ್ತೆ ಒಂದು 2 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಸ್ಯಾಂಡ್ ಹಾಕೊಂಡು ಸ್ವಲ್ಪ ಇದ್ಲು ಹಾಕೊಂಡು ಈ ತರ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ಸ್ವಲ್ಪ ಆಮೇಲೆ ಕಸ ಕಡ್ಡಿ ಪ್ಲಾಸ್ಟಿಕ್ ಸ್ವಲ್ಪ ತೆಗೆದು ಸ್ವಲ್ಪ ಆ ತರ ಮೇಂಟೆನೆನ್ಸ್ ನೀವು ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಮುಖ್ಯವಾದಂತ ವಿಚಾರ ರೈತರು ಗಮನಿಸಬೇಕಾದದ್ದು, ಬಂದಂತ ನೀರು ಬರೋಕಂದ್ರೆ ಬೋರ್ವೆಲ್ಗೆ ಬರೋಕ್ಕಿಂತ ಮುಂಚೆ ಅದು ಫ್ರೀ ಫಿಲ್ಟರ್ ಆಗಿ ಬಂದ್ರೆ ಇನ್ನೂ ಒಳ್ಳೇದಂತಕ್ಕಂತ ಒಂದು ವಿಚಾರ ಹೇಳಿರ್ತಾವೆ. ಮುಂಚೆ ಅದು ನೀರು ನಿಂತು ಸೋಸಿ ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಂತಕ್ಕಂಥ ವಿಚಾರ. ಈಗ ರೈತರು ತಾವು ಹೇಳಿದ್ರೆ 50,000 120,000 ಮರುಪೂರ್ಣ ಮಾಡಲಿಕ್ಕೆ ಬೋರ್ವೆಲ್ಗಳಿಗೆ ಖರ್ಚಾಗತ್ತಂತಕ್ಕಂಥ ವಿಚಾರ, ಇದಕ್ಕೆ ಸರ್ಕಾರದಿಂದ ಏನಾದರೂ ಯೋಜನೆಗಳಿದಾವ ಮರುಪೂರ್ಣ ಮಾಡ್ಕೊಳ್ಳಿಕ್ಕೆ? ಏನಾದರೂ ಜಿಲ್ಲಾ ಪಂಚಾಯತ್ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಇರ್ಬೋದು, ಮರುಪೂರ್ಣ ಮಾಡ್ಕೊಳ್ಳಿಕ್ಕೆ ಏನಾದರೂ ಅನುಕೂಲತೆಗಳು ಮಾಡಿಕೊಡ್ತಾ ಇದೆ ಹೇಗೆ? ಸರಿ, ಇನ್ನು ಇದು ಮೊದಲೇ ಜಿಲ್ಲಾ ಪಂಚಾಯತ್ಲ್ಲಿ ಊರಿನಲ್ಲಿ ಏನು ಬೋರ್ವೆಲ್ಸ್ ಇರ್ತವೆ ಅದಕ್ಕೆ ಮಾಡ್ಕೊಳ್ಳೋದಂತ ಒಂದು ವ್ಯವಸ್ಥೆ ಚಿತ್ರದುರ್ಗಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿನ ಜಿಲ್ಲಾಧಿಕಾರಿಗಳು ಇದೊಂದು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಊರಲ್ಲಿ ಏನು ನಿಮ್ಮ ಬೋರ್ವೆಲ್ಸ್ ಹ್ಯಾಂಡ್ ಪಂಪ್ಸ್ ಇರ್ತವೆ ಅದಕ್ಕೆ ರೀಚಾರ್ಜ್ ಪಿಟ್ ಮಾಡಿ ಮಾಡಿದ್ರು. ಈಗ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಒಂದು RKV ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಒಂದು RSK ಒಳಗೆ ಒಂದು 2 ಬೋರ್ವೆಲ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಅಂದ್ರೆ ಪ್ರತ್ಯಕ್ಷಿತವಾಗಿ ತೋರಿಸ್ಲಿಕ್ಕೆ ಆತರ ನಾವು 1 RSK ಒಳಗೆ 2 ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಿ ಬತ್ ಹೋಗಿರ್ತದೆ ನೀರು, ಆಲ್ಮೋಸ್ಟ್ ನೀವು ಬೋರ್ವೆಲ್ ಏನ್ ಮಾಡ್ತೀರಿ ಕೊರೆದು ಒಂದು 2-3 ವರ್ಷ ಆದ್ಮೇಲೆ ಅದು 3 ಇಂಚ್ ಇದ್ದಿದ್ದು 1/2 ಇಂಚು ಅಥವಾ ಬತ್ತು ಹೋಗ್ಬಿಡ್ತದೆ, ನೀವು ಅಷ್ಟಕ್ಕೆ ಬಿಟ್ಬಿಡ್ತೀರಿ. ಅಂತ ಬೋರ್ವೆಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ರೈತರಿಗೆ ಅಲ್ಲಿ ರೀಚಾರ್ಜ್ ಪಿಟ್ ಅನ್ನು ನಾವು ರೆಡಿ ಮಾಡಿ ರೈತರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಆತರ ಮಾಡ್ತಾ ಇದೀವಿ ಸರ್. ಹೇಗೆ ತಾವು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ರೈತರಿಗೆ ಇದ್ರ ಬಗ್ಗೆ ತರಬೇತಿ ಏನಾದರೂ ಟ್ರೈನಿಂಗ್ಗಳನ್ನು ಇರಬಹುದು, ಜೊತೆಗೆ ಡೆಮಾನ್ಸ್ಟ್ರೇಷನ್ಗಳನ್ನು ಮಾಡಿಸ್ತಾ ಇದ್ರೆ ಹೇಗೆ? ಸರ್, ಈಗಾಗಲೇ ನಾವು ಡೆಮಾನ್ಸ್ಟ್ರೇಷನ್ ಒಂದು 2 ಟ್ರೈನಿಂಗ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಇದ್ರ ಮಾಹಿತಿಯನ್ನು ನಾವು RSK ಒಳಗೆ ಕೊಡ್ತೀವಿ, ಅದು ಹಾಗೆ ಈ ಆಕಾಶವಾಣಿ ಮೂಲಕನೂ ನಾವು ಅನೌನ್ಸ್ ಮಾಡ್ತೀವಿ. ತಾವುಗಳು ಇಲ್ಲಿ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಬಂದು ನಮಗೆ ತಮಗೆ ಭೇಟಿ ಆದ್ರಂದ್ರೆ ಅದ್ರ ಪೂರಾ ಮಾಹಿತಿಯನ್ನು ಕೊಟ್ಟು ನಿಮ್ಮ ಏನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಿಮ್ಗೆ ಹೇಗೆ ತರ ಮಾಡಬೇಕು ಅಂಬುದನ್ನು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಆಮೇಲೆ ನಾವು ವಾಟರ್ ಟೆಸ್ಟ್ ಈಗ ನಾವು ಅದನ್ನು ಮಾಡ್ತಾ ಇದೀವಿ ನಮ್ಮ ಯೋಜನೆಯಲ್ಲಿ. ನಾವು ಬಿಫೋರ್ ಇನ್ಸ್ಟಾಲೇಷನ್ ಈಗ ರೀಚಾರ್ಜ್ ಬಿಟ್ಟು ಮಾಡೋಕ್ಕಿಂತ ಮುಂಚೆ ನಿಮ್ಮ ವಾಟರ್ ಲೆವೆಲ್ ಎಷ್ಟಿತ್ತು, ನಿಮ್ಮ ವಾಟರ್ದ ನೀರಿನ ಗುಣಧರ್ಮ ಏನಿತ್ತು, ಆಮೇಲೆ ನಮ್ಮ ಕೊಳವೆ ಬಾವಿ ಮರುಪೂರ್ಣ ಮಾಡಿದ್ಮೇಲೆ ಯಾವ ಥರ ನಿಮ್ಮದು ಲೆವೆಲ್ಸ್ ಇನ್ಕ್ರೀಸ್ ಆಯಿತೋ ಇಲ್ಲೋ ಅಥವಾ ನೀರಿನ ಗುಣಧರ್ಮ ಸ್ವಲ್ಪ ಏನಾರು ಇಂಪ್ರೂವ್ ಆಗಿದೆಯಲ್ಲೋ ಅದನ್ನು ಕೂಡ ಟೆಸ್ಟ್ ಮಾಡಿಕೊಡ್ತೀವಿ ಸರ್. ಇದನ್ನು ಇದ್ರ ಮಾಹಿತಿನೂ ಕೂಡ ನಾವು ಟ್ರೈನಿಂಗ್ನಲ್ಲಿ ಹೇಳ್ತೀವಿ, ಯಾವ್ಯಾವ ಟೆಸ್ಟ್ ಮಾಡಬೇಕು, ಯಾವ ಥರ ಯಾವ ಜಾಸ್ತಿ ಆದರೆ ಏನು ಹಾರ್ಮ್ ಆಗ್ತದೆ ಅಂತ 15 ಪ್ಯಾರಾಮೀಟರ್ಸ್ ನಾವು ವಾಟರ್ ಟೆಸ್ಟ್ ಮಾಡ್ತಾ ಇದ್ವಿ ನಮ್ಮ ಲ್ಯಾಬ್ನಲ್ಲಿ. ಈಗಾಗಲೇ ತಾವು ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡಿದಿರಿ, ಮಾಡಿಸಿಕೊಟ್ಟಿದ್ದೀರಿ ಎಲ್ಲ ಬೋರ್ವೆಲ್ ಒಂದು ರೀಚಾರ್ಜನ್ನು ಮಾಡಿಸಿಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ರೈತರ ಪ್ರತಿಕ್ರಿಯೆ ಹೇಗಿದೆ, ಯಾರು ಈಗ ಮಾಡಿಸ್ಕೊಂಡಿದ್ದಾರೆ ಮರುಪೂರ್ಣವನ್ನು ಮಾಡಿಸಿಕೊಂಡಂಥ ರೈತರ ಪ್ರತಿಕ್ರಿಯೆ ಹೇಗಿದೆ, ಫೀಡ್ಬ್ಯಾಕ್? ಫೀಡ್ಬ್ಯಾಕ್ ಭಾಳ ಚೆನ್ನಾಗಿದೆ ಸರ್. ನಾವು ಈಗ ಇಲ್ಲಿ ನಾಗರಾಳದಲ್ಲಿ ಶಾಂತಗೌಡ ಅಂತ ಇರ್ಬೋದು, ಆಮೇಲೆ ಇಲ್ಲಿ ನಮ್ಮ ಹತ್ರ ಜಕ್ಕಲ್ದಿನ್ನಿನಲ್ಲಿ ರೈತರಿದ್ದಾರೆ, ಆಲ್ಮೋಸ್ಟ್ ನಾವು ಇದು ಡೆಮಾನ್ಸ್ಟ್ರೇಷನ್ ಏನು ಮಾಡಿದ್ದೀವಿ, ಆ ರೈತರು ಬಂದು ನಮ್ದು ಈಗ ನಿಂತು ಹೋಗಿದಂಥ ಕೊಳವೆ ಬಾವಿ ಮತ್ತೆ ನಮ್ದು ಸ್ಟಾರ್ಟ್ ಮಾಡಿದೀವಿ ಸರ್, ನಾವು ಅದಕ್ಕೆ ಮತ್ತೆ ಹೊಸ ಮೋಟ್ರ್ ಕೂಡಿಸ್ಕೊಂಡು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಇಲ್ಲಿ ನಾವು ಮಸ್ಕಿನಲ್ಲಿ ಮಾಡಿದ್ವಿ, ಅವ್ರು ಹೇಳ್ತಿದ್ದಾರೆ ನಾನು ನೀರಾವರಿನೇ ಮಾಡಿದ್ದಿಲ್ಲ, ಈಗ ಇದು ಬೋರ್ವೆಲ್ ರೀಚಾರ್ಜ್ ಮಾಡಿದ್ಮೇಲೆ ನಾನು 2 ಎಕರ್ ಅವರು ಹತ್ತಿ ಮಾಡಿದ್ದಾರೆ ಈ ಸಲ. ಸೊ ಈ ಥರ ಬಹಳ ಸಕ್ಸಸ್ ಸ್ಟೋರಿಗಳು ನಾವು ಕಲೆಕ್ಟ್ ಮಾಡಿ ಅದರದೊಂದು ವಿಡಿಯೋ ಥರ ಮಾಡ್ತಾ ಇದ್ದೀವಿ ಸರ್, ಅದನ್ನು ಕೂಡ ನಾವು ಶಾರ್ಟ್ಲಿ ನಾವು ಒಂದು ಸಿಡಿ ಬಿಡುಗಡೆ ಮಾಡಬೇಕಂತ ಯೋಚನೆಯೂ ಕೂಡ ಇದೆ. ಆಲ್ಮೋಸ್ಟ್ ಈಗ ಒಂದು 5 ರೈತರದ್ದು ನಾವು ಈಗಾಗಲೇ ಅವ್ರದ್ದು ವಿಡಿಯೋ ಮಾಡಿಕೊಂಡು ಅವರು ಇನ್ಸ್ಟಾಲೇಷನ್ ಹಿಡ್ಕೊಂಡು ಅವ್ರದ್ದು ನೀರು ಹೇಗೆ ಇನ್ಕ್ರೀಸ್ ಆಗಿದೆ ರೈತರು ಜೊತೆನೇ ಮಾತಾಡಿ ಒಂದು ವಿಡಿಯೋ ಥರ ಮಾಡಿ ಸಿಡಿ ಬಿಡುಗಡೆ ಮಾಡಬೇಕಂತ ಯೋಚನೆ ಮಾಡಿದ್ವಿ ಸರ್. ರೈತರು ಯಾರಾದರೂ ಹೆಚ್ಚಿನ ಮಾಹಿತಿ ಈ ಬೋರ್ವೆಲ್ಗಳ ಮರುಪೂರ್ಣ ಮಾಡ್ತಕ್ಕಂಥದ್ದು ಅಂದರೆ ಬೋರ್ವೆಲ್ ರಿಚಾರ್ಜ್ ಮಾಡ್ತಕ್ಕಂಥ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಒಂದು ದೂರವಾಣಿ ಸಂಖ್ಯೆನ ಹೇಳ್ತೀರಾ ರೈತರಿಗೆ? ನನ್ನ ಪೂರ್ಣ ಹೆಸರು ಡಾಕ್ಟರ್ ರಾಜ್ಕುಮಾರ್ ಹಳಿದೊಡ್ಡಿ ಅಂತೇಳಿ, ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 7483155656, 7483155656. ಇದನ್ನು ನೀವು ಬರೆದುಕೊಂಡು ನಮ್ಗೆ ಯಾವಾಗಲೂ ಕಾಲ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಇದು ರೀಚಾರ್ಜ್ ಪೆಟ್ಟಿನ ಮಾಹಿತಿ ಬೇಕಾದರೆ ನನಗೆ ಬಂದು ಭೇಟಿಯಾಗ್ರಿ, ಇಲ್ಲ ದೂರವಾಣಿ ಮೂಲಕ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು ಸರ್. ಇದುವರೆಗೂ ಕೊಳವೆ ಬಾವಿಗಳ ಮರುಪೂರಣ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳಿದೊಡ್ಡಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ್ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ರೈತ ಬಾಂಧವರೇ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಮೀನ್ಗಡ ಗ್ರಾಮದ ಅಮರೇಶ್ ಅವರ ನಿಂಬೆ ಬೇಸಾಯದ ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅಮೀನ್ಗಡ ಗ್ರಾಮದ ಅಮರೇಶ್ ಅಂತೇಳಿ. ಇವರು ಸುಮಾರು ವರ್ಷದಿಂದ ಲಿಂಬೆಯನ್ನ ಬೆಳೀತಾ ಇದ್ದಾರೆ. ಒಂದು 5 ವರ್ಷದಿಂದ ಲಿಂಬೆ ಮಾಡಿದ್ದಾರೆ. ಒಂದು 4 ಎಕರೆದಲ್ಲಿ ಲಿಂಬೆ ಬೇಸಾಯ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಬೆ ಬೆಳೆಯ ಅನುಭವಗಳನ್ನು ಅಮರೇಶ್ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಅಮರೇಶ್ ಅವರು, ಲಿಂಬೆ ಬೆಳೆ ತಾವು ಲಿಂಬೆನ ಹಾಕಬೇಕು ಅಂತೇಳಿ 5 ವರ್ಷದಿಂದ ಈ ಲಿಂಬೆನ ಬೇಸಾಯ ಮಾಡ್ತಿದ್ದಾರೆ, ಯಾಕೆ ಲಿಂಬೆ ಬೆಳೆಗೆ ಬಂದಿರ್ತಾವು? ಲಿಂಬೆ ಬೆಳೆ ಮೇಂಟೆನೆನ್ಸ್ ಕಡಿಮೆ ಇದೆ ರೀ, ಆದಾಯ ಇದೆ, ಲೋಕಲ್ ಮಾರ್ಕೆಟ್ ಇದೆ, ಮಾಡ್ಬೋದು ಅಂತ ಅನಿಸ್ತು ಮಾಡಿದೀನಿ ರೀ, ಆದಾಯ ಚೆನ್ನಾಗಿದೆ ರೀ. ಇಲ್ಲಿ ಸಸಿಗಳಂತಂದ್ರಿ, ಲಿಂಬೆ ಸಸಿಗಳನ್ನ ಯಾವ ರೀತಿ ಅಂತರ ಕೊಟ್ಟಚ್ಚಿರಿ? ಒಂದು ನಿಮ್ಮ ಭೂಮಿ ನೋಡ್ಲಿಕ್ಕೆ ಬಹಳಷ್ಟು ಒಂಥರ ಸೌಳು ಭೂಮಿ, ಒಂಥರ ಕರಲು ಭೂಮಿ ಟೈಪ್ ಇದೆ, ಆದ್ರೂ ಲಿಂಬೆ ಗಿಡಗಳು ಬಹಳ ಚೆನ್ನಾಗಿ ಬಂದಿದಾವೆ. ಏನಿಲ್ಲ ರೀ, ಗಿಡದಿಂದ ಗಿಡಕ್ಕೆ 20 ಫೀಟ್ ಇದೆ ರೀ ಅಂತರ. ಸ್ವಲ್ಪ ಡಿಸೈನ್ ಚೆನ್ನಾಗಿ ಇರಲಂತೇಳಿ ದೂರ ಹೆಚ್ಚಿದೀವಿ. ಮತ್ತೆ ಎರಿ ಭೂಮಿ ನಮ್ದು, ಏನೋ ಅಂದ್ರೆ ರಾಜಮಂಡ್ರಿಲಿದ್ದ ಬಾಲಾಜನಕ ಸ್ಥಳಿಗಳು ತರಿಸಿ ಹಚ್ಚಿರೋದ್ರಿ, ಹಂಗಾಗಿ ಸೈಜ್ ಚೆನ್ನಾಗಿದ್ದಾರೆ. ನೀರನ್ನು ಸ್ವಲ್ಪ ಕಡಿಮೆ ಹೋಗ್ತದೆ, ಜಾಸ್ತಿ ಏನ್ ಬೇಕಿಲ್ಲ. ಎಷ್ಟು 4 ಎಕರೆದಲ್ಲಿ ಎಷ್ಟು ಕುಂತಿದ ಗಿಡಗಳು? 100 ಸಸಿ ಕೊಡುತ್ತಾರೆ. 100 ಸಸಿ ಅಂದ್ರೆ 400 ಗಿಡ ಅದಾವ ನಿಮಗೆ ಸದ್ಯ? 10 ಎಕರೆ ಬಿಡಿರಿ, 350 ಗಿಡ ಇದಾರೆ. 350. ಹೇಗೆ ಲಿಂಬೆ ಗಿಡ ತಮ್ಮದು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಪ್ರಾರಂಭ ಆಯ್ತು? 2 ವರ್ಷಕ್ಕೆಲ್ಲ ಕಾಯಿ ಪ್ರಾರಂಭ ಆಯ್ತು. ಏನ್ ಹಚ್ಚುವಾಗ ಏನಾರ ಪಿಟ್ ಅದು ತೆಗೆದು ಯಾವ ಸೈಜ್ ತೆಗೆದ್ರಿ, ಹೆಂಗ್ ಮಾಡಿದ್ರಿ, ಎಲ್ಲ ಎಷ್ಟು ಏನ್ ಹಾಕಿದ್ರು? ಗುಂಡಿ ತೆಗೆದ್ರಿ 3x3, ಅದ್ರಾಗ ಎರೆಹುಳ ಗೊಬ್ಬರ, ಬೇವಿನ ತಪ್ಪಲ, ಜಿಂಕು ಹಾಕಿಸಿ ನಾಟಿ ಮಾಡಿದ್ರು 1 ವರ್ಷ ಬಿಟ್ಟು. ಎರಡು ವರ್ಷ ಆದ್ಮೇಲೆ ಕಾಯಿ ಪ್ರಾರಂಭ ಆಯ್ತು. ಏನು ನಿಂಬೆ ಗಿಡದಲ್ಲಿ ಯಾಕಂದ್ರೆ ಇಪ್ಪತ್ತು ಫೂಟ್ ಅಂತರ ಕೊಟ್ಟ ಹಚ್ಚಿರ್ತಾವ, ಅದ್ರಲ್ಲಿ ಏನಾದ್ರು ಬೆಳೆಗಳನ್ನ ಹಾಕೊಂಡ್ರೆ ಹೇಗೆ ಮಾಡಿದ್ವಿ? ಕಡಲೆ ಮಾಡಿದ್ವಿ, ಕಡಲೆ ಎಲ್ಲ ಒಂದು 10-12 ಕ್ವಿಂಟಲ್ ಕಡಲೆ ಬರ್ತಾ ಇತ್ತು. ಎಷ್ಟು ವರ್ಷ ಮಾಡಿದ್ರಿ ಕಡಲೆಯನ್ನ? ಈಗ ಆದ್ರೂ ಮಾಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಲಿಂಬೆ ಗಿಡದಲ್ಲಿ ದೊಡ್ಡ ಗಿಡಗಳಾದ್ಮೇಲೆ ಗಳೆ ಹೊಡಿಬಾರ್ದು, ಕುಂಟೆ ಹೊಡಿಬಾರ್ದು, ಗಿಡಗಳು ಹೋಗ್ತಾವೆ, ಸಿಡಿ ಆಯ್ತವೆ ಅಂತ ಹೇಳ್ತಾರೆ. ನಿಮ್ಮ ಅನುಭವಕ್ಕೆ ಏನಾರು ಬಂದಿದೆ? ಯಾಕಂದ್ರೆ ನೀವು ಕಡಲೆ ಹಾಕ್ತಾ ಇದ್ರಿ, ಗಳೆ ಹೊಡಿತಾ ಇದ್ರಿ ಎಲ್ಲ? ಇಲ್ಲ, ಅಂತದೇನಿಲ್ಲ ರೀ, ನಮ್ಮ ಗಿಡದಿಂದ ಗಿಡ ಅಂತರ ಜಾಸ್ತಿ ಇದೆ ಅಲ್ಲ, ಹಂಗಾಗಿ ಏನ್ ತೊಂದರೆ ಇಲ್ಲ. ಟ್ಯಾಕ್ಟರ್ ಹೊಡಿತೀವಿ, ಟ್ಯಾಕ್ಟರ್ನೇ ಗಿಡಗಳಿಗೆ ಮೇಂಟೈನ್ ಮಾಡ್ತೀವಿ. ಯಾವ್ದೇನು ಗಿಡಗಳಿಗೆ ತೊಂದರೆ ಆಗಿಲ್ಲ ರೀ ಈಗಾದ್ರೂ. ಈಗ ಕಡಲೆನು ವರ್ಷ ಪ್ರತಿ ವರ್ಷನು ಕಡಲೆನ ಹಾಕ್ತಿರ್ತಾರ ಮತ್ತೆ ಬೇರೆ ಏನಾರು ಹಾಕ್ತಿರ್ತಾರೆ? ಕಡಲೆ ಒಂದೇ ಹಾಕ್ತಿದ್ರಿ, ಕಡಲೆ ಒಂದೇ ರೀ. ಈ ವರ್ಷ ಏನು ಸ್ವಲ್ಪ ಎಳ್ಳು ಹಾಕೇಸಿ ಗಿಡಗಳಿಗೆ ಹಾಕೋ ಸ್ವಲ್ಪ ಮೆಲ್ಚಿಂಗ್ ಮಾಡೋ ಸಂಬಂಧ ಎಳ್ಳು ಬಿತ್ತಿ ಕಟ್ ಮಾಡಿ ಹಾಕ್ಬೇಕಂತಿದ್ದಾರೆ ಈ ವರ್ಷ ಎಳ್ಳು ರೀ. ಹೇಗೆ ಮತ್ತೆ 4 ಎಕರೆದಲ್ಲಿ 3.5 ಎಕರೆದಲ್ಲಿ ಕಡಲೆ ಎಷ್ಟು ತಕೋತಾರೆ? ಮತ್ತೆ ಕಡಲೆ ಒಂದು 800-1200 ಕ್ವಿಂಟಲ್ ಬರ್ತಾರೆ ಟೋಟಲ್ ಆಗಿ. ಅಂತರ ಒಂದು ಭೂಮಿಗೆ ಒಂಥರ ಗೊಬ್ಬರ ಆದಂಗ ಗೊಬ್ಬರ ಆಗತ್ತೆ, ಚೆನ್ನಾಗಿರತ್ತೆ. ಸ್ವಲ್ಪ ನೀರಿಂದ ಕಡಿಮೆ ಇರುತ್ತೆ, ನೀರಿನ ಅಭಾವನ ಅನ್ಸೋದಿಲ್ಲ. ಅಪ್ಪಿದಪ್ಪಿ ಬೋರ್ವೆಲ್ ನೀರು ಹೋದ್ರೆ ಟ್ಯಾಂಕರ್ ಅಲ್ಲಿ ಕವರ್ ಮಾಡಬಹುದು ಅಂತ ಧೈರ್ಯ ಐತ್ರಿ. 20 ಫೀಟ್ ಅಂತರ ಇದ್ರೆ ಮಧ್ಯೆ ನಿಮ್ದು ಎಷ್ಟಿದೆ ಬೋರ್ ನೀರು? ಅದು ಇದೆಯಾ? ಹಾ ಇದೆ ರೀ. ಹೊಸದಾಗಿ ಬೋರ್ ಹಾಕ್ಸಿ ಪೈಪ್ ಲೈನ್ ತಗೊಂಬಂದಿದ್ವಿ, ಒಂದು 1.5 ಕಿಲೋಮೀಟರ್ ಅಲ್ಲಿ. ನೀರು ಹೇಗೆ ಚೆನ್ನಾಗಿದೆ ನೀರು? ಸ್ವೀಟ್ ವಾಟರ್? ಸ್ವೀಟ್ ವಾಟರ್ ನೀರು ಚೆನ್ನಾಗಿದ್ದಾರೆ. ಈಗ ಲಿಂಬೆ ಗಿಡ 2 ವರ್ಷದಿಂದ ಕಾಯಿ ಆಗ್ತಾ ಇದೆ, ಹೇಗೆ ಮಾಡ್ತಾ ಇದ್ರಿ? ಮಾರಾಟ ಏನಿಸ್ತದೆ? ಬಹಳಷ್ಟು ಮಂದಿ ಒಳ್ಳೆ ಲಾಭ ಅಂತೇಳಿ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ಲಿಂಬೆದು ಅಷ್ಟು ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಕೆಲವೊಂದು ಜನ ರೈತರು ರೂಪಾಯಿಗೆ ಒಂದು ಲಿಂಬೆ ಕಾಯಿ ಮಾರಿದ್ರು ನಮ್ಗೆ ಲಾಭ ಐತ್ರಿ ಅಂತ ಹೇಳ್ತಾರೆ. ನಿಮ್ಮ ಅನುಭವ ಏನಿದು? ನಾ ಅವ್ರು ಹೇಳಿದ್ದು ನಿಜ ರೀ. ಅನುಭವ ಬಗ್ಗೆ ಏನಿದ್ದಾರೆ, 1 ರೂಪಾಯಿಗೆ ಒಂದು ಕಾಯಿ ಮಾರಿದ್ರು ಲಾಭ ಇದೆ. ಒಂದು ಗಿಡಕ್ಕೆ 3,000 ಬೇಡ, 1,000 ಕಾಯಿ ಹಿಡಿದ್ರು 3 ಲಕ್ಷ ರೂಪಾಯಿ ಕಾಯಿ ಆಗುತ್ತೆ. 1 ರೂಪಾಯಿ ಎವರೇಜ್ ಹಿಡಿದ್ರು ಖರ್ಚಾಗೋದು 20-30 ಸಾವಿರ ಖರ್ಚಾಗುತ್ತೆ ಒಂದು ವರ್ಷಕ್ಕೆ. ಆ ಗಿಡಕ್ಕೆ ಮೇಂಟೆನೆನ್ಸ್ ಇರೋದು ಏನು ದೊಡ್ಡ ಮೇಂಟೆನೆನ್ಸ್ ಇಲ್ಲ. ಅದೇ ಕುರಿ ಗೊಬ್ಬರ ಇಲ್ಲ ತಿಪ್ಪೆ ಗೊಬ್ಬರ, ಒಂದೆರಡು ಸ್ಪ್ರೇಗಳು, ಆರ್ಗಾನಿಕ್ ಸ್ಪ್ರೇಗಳು ಇದ್ರೆ ಸಾಕು. ಸರ್ಕಾರ ಗೊಬ್ಬರ ಮೊದಲೇ ಮತ್ತೆ ಹಾಕ್ಲೇಬಾರದು ರೀ. ಸರ್ಕಾರ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, 25-30 ವರ್ಷಗಳೆಲ್ಲ ಗಿಡಗಳು ಹಾಳಾಗೋಗುತ್ತೆ. ತಿಪ್ಪೆ ಗೊಬ್ಬರ ಇದ್ರೆ ಏನಂತಾರೆ, 60 ವರ್ಷ ತನ್ನ ಮೇಂಟೈನ್ ಮಾಡಬಹುದು, ತೊಂದರೆ ಇಲ್ಲ. ನೀವು ಏನೇನು ಗೊಬ್ಬರ ಹಾಕ್ತೀರಿ ನಿಂಬೆ ಗಿಡಗಳಿಗೆ? ವರ್ಷದಲ್ಲಿ 8 ಸಲ ಗೊಬ್ಬರ ಹಾಕ್ತಿರ್ತಾವ? ವರ್ಷದಲ್ಲಿ 1 ಸಲ ರೀ ಗೊಬ್ಬರ ಹಾಕೋದು. ಏನು ಗೊಬ್ಬರ? ತಿಪ್ಪೆ ಗೊಬ್ಬರ ರೀ. ತಿಪ್ಪೆ ಗೊಬ್ಬರ ಎಷ್ಟೆಷ್ಟು ಕೊಡ್ತೀರಿ ಒಂದೊಂದು ಗಿಡಕ್ಕೆ? ಗಿಡಕ್ಕೆ ಒಂದು ಬಾಂಡ್ಲೆ ರೀ, ಒಂದೊಂದು ದೊಡ್ಡ ಪುಟ್ಟು, ಒಂದೊಂದು ಪುಟ್ಟು ಹಾಕ್ಬಿಡ್ತೀವಿ, ಒಂದೊಂದು ಪುಟ್ಟು ಹಾಕ್ತೀವಿ. ನೀವೇ ನಿಮ್ಮ ಗೊಬ್ಬರ ಸ್ವಂತ ಗೊಬ್ಬರ ಮಾಡ್ಕೋತೀರಾ ಅಥವಾ ಕೊಂಡು ಹಾಕ್ತಿರಲ್ಲ? ಇಲ್ಲ, ನಮ್ಮ ಒಂದು 2 ಹಸು ಇದಾವ್ರಿ, ಅಲ್ಲಿದೆ ತಂದು ಹಾಕಂತೀವಿ. ಈಗ ನೋಡ್ರಿ ಲಿಂಬೆಕ್ಕೆ ಈಗ ಜೀವಾಮೃತ ಅಥವಾ ಇಂಥವೆಲ್ಲ ಮಾಡಿ ಹಾಕೋದ್ರಿಂದ ಗೋ ಕೃಪಾಮೃತ ಅಂತವೆಲ್ಲ ಬಹಳಷ್ಟು ಹಾಕಿ ಒಳ್ಳೆ ಒಂದು ಇಳುವರಿ ಬರ್ತದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇಲ್ಲ ರೀ, ಪ್ರಯತ್ನ ಮಾಡ್ತಾ ಇದೀವಿ ರೀ. ಅದ್ರ ಬಗ್ಗೆ ಪೂರ ಗೈಡ್ಲೈನ್ಸ್ ಇಲ್ಲದ ಇನ್ನೂ ಪ್ರಾರಂಭ ಮಾಡಿಲ್ಲ. ಅಂದಾಜು ನಿಮ್ದು ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ತಾ ಇದೆ ಈಗ 3 ವರ್ಷದಿಂದ? 2-3 ಸಾವಿರ ಕಾಯಿ ಬರ್ತಾರೆ ಒಂದು ಗಿಡಕ್ಕೆ, ಒಂದು ವರ್ಷಕ್ಕೆ. ಹೇಗೆ ಮಾರಾಟ ಆಗ್ತಾ ಇದೆ, ಒಂದಕ್ಕೆ ಎಷ್ಟು ಸಿಗ್ತಾ ಇದೆ ತಮಗೆ ರೇಟು? ಮಳೆಗಾಲದಲ್ಲೆಲ್ಲ 70 ಪೈಸಾ 1 ರೂಪಾಯಿ ಎಲ್ಲ ಹೋಗುತ್ತೆ, ಬೇಸಿಗೆಯಲ್ಲೆಲ್ಲ 1.5-2-3 ತನಕ ಹೋಗುತ್ತೆ. ಏನಾದರೂ ರೋಗ ಬರ್ತಿರ್ತಾವ ಏನಾದ್ರು ಸಿಂಪರಣೆ ಮಾಡಿದ್ದೀರ ವರ್ಷ ವರ್ಷ? ಏನು ಏನಿಲ್ಲ, ಚುಕ್ಕೆ ರೋಗ ಬರುತ್ತೆ ಬಿಟ್ರೆ GD, ಅದು ಬಿಟ್ಟಿಂದ ಯಾವುದೋ ರೋಗ ಇಲ್ಲ ರೀ. ಅದಕ್ಕೆ ನಾರ್ಮಲ್ ಆಗಿ ಆರ್ಗಾನಿಕ್ ಅಲ್ಲಿ ಏನ್ ಸಿಗುತ್ತೆ ಅದು ತಗೊಂಡು ಸ್ಪ್ರೇ ಮಾಡಿದ್ರೆ ಸಾಕು. ಕಷ್ಟ ಪಡೋದು ಬೇಕಾಗಿಲ್ಲ ಹೆವಿ ಕಷ್ಟ ಪಡೋದು ಬೇಕಿಲ್ಲ. ಇನ್ನ ಒತ್ತು ಮಾರೋರು ಮನೆ ಮಾರ್ಕೆಟ್ ಮಾಡ್ತು ನಾವೇ ಅನ್ನಂಗಿದ್ರೆ ಇನ್ನೂ ಚೆನ್ನಾಗಿ ಲಾಭ ಇದೆ, ಇನ್ನೂ ಚೆನ್ನಾಗಿ ಲಾಭ ಇದೆ. ನೀವು ಮಾರಾಟ ಹೇಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ ಅಥವಾ ನೀವು ಎಲ್ಲರೂ ಮಾರ್ಕೆಟ್ ಕಳಿಸ್ತೀರಾ ಲಿಂಬೆಹಣ್ಣನ್ನು? ಮಾರ್ಕೆಟ್ ಕಳಿಸ್ತೀವಿ, ಮಾನಿವಿ ಕಳಿಸ್ತೀವಿ, ಲಿಂಗ್ಸೂರು ಕಳಿಸ್ತೀವಿ. ರೀಸೆಂಟ್ ಆಗಿ ನಮ್ಮ ಅವರೊಬ್ಬರು ನೆಲಗಲ್ಲಿ ಮಾಡಿದ್ದಾರೆ, ಅವ್ರೇನು ಬಾಗಲಗುಡಿ ಕಳಿಸ್ತಾರೆ, ಅವ್ರ ಟೈಮ್ನಾಗೆ ನಮ್ಮ ಒಂದ್ ದಿವಸ ಅವ್ರ ಜೊತೆಗೆ ಹಾಕಿ ಕಳಿಸ್ತಾರೆ. ಹೇಗೆ ರೇಟ್ ಸ್ಥಳೀಯ ಮಾರುಕಟ್ಟೆ ಮತ್ತು ಬಾಗಲಕೋಟೆ ಮಾರುಕಟ್ಟೆಗೆ ರೇಟ್ ಹೆಂಗ ಅನ್ಸೋದು ಲಿಂಬೆಹಣ್ಣಿಂದ? ಮಾರುಕಟ್ಟೆ ಏನ್ ಮಾಮೂಲಾಗಿ ಇದ್ದೇ ಇರತ್ತೆ, ಬೇಸಿಗೆ ಟೈಮಲ್ಲಿ ಆದ್ರೆ 3-4 ರೂಪಾಯಿ ಆಗ್ತದ್ರಿ, ಮಳೆಗಾಲದಲ್ಲಿ ಈ ರೀಸೆಂಟ್ ಆಗಿ ಅಂದ್ರೆ 1 ರೂಪಾಯಿ ಅಂದ್ರೆ ಅವರೇಜ್ ಹೋಗುತ್ತೆ, ಈ ಟೈಮಲ್ಲಿ 1 ರೂಪಾಯಿ ಬರ್ತಾರೆ. ಸಮಸ್ಯೆಗಳು ಅಂತಾವ್ ಹೇಳ್ಕೊಳ್ಳಂತ ಸಮಸ್ಯೆ ಲಿಂಬೆ ಬೆಳೆಯಲ್ಲಿ ಏನಿಲ್ಲ, ಮೇಂಟೆನೆನ್ಸ್ ಇಲ್ಲ, ಮತ್ತೆ ನೀರಿಂದ ಹೇಗೆ ಮಾಡ್ತಾರೆ ನೀರು ನಿರ್ವಹಣೆ? ನೀರು ನಿರ್ವಹಣೆ ಇಲ್ಲ, ಪಾತಿ ಮಾಡಿ ಹರಿ ನೀರು ಇಟ್ಬಿಡ್ತೀವಿ. ಒಂದ್ಸಲ ತೋರಿಸಿದ್ರೆ ಮಳೆಗಾಲ ಈ ಬೇಸಿಗೆ ಟೈಮಲ್ಲಿ 3 ತಡಿ ನೀರು ಕಟ್ತೀವ್ರಿ, ನಾಳೆ ಮೇ ತಿಂಗಳಿಂದ ನೀರೇ ಕಟ್ಟೋದಿಲ್ಲ ನಾವು, ಮತ್ತೆ ಒಳ್ಳೆ ಜನವರಿಗೆ ನೀರು ಕಟ್ಟೋದು ಇವಕ್ಕೆ. ಯಾಕೆ ಮಳೆ ಬರ್ತಲ್ರಿ ಅಲ್ಲಿಗೆ ಕವರ್ ಆಗ್ಬಿಡ್ತೀವಿ, ನಮ್ದು ಎರಿ ಭೂಮಿ ಇರೋದಕ್ಕೆ ಮಸರಿ ಆದ್ರೆ ನೀರು ಜಿಗ್ಗಬೇಕು. ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ತನಕ ನೀರು ಬೇಕ್ರಿ, 4-5 ತಡಿ ನೀರು ಬೇಕಷ್ಟೇ ನಾವು ಹೋಗ್ಬೇಕು ಬೇಸಿಗೆಯಲ್ಲಿ. ಏನು ಡ್ರಿಪ್ ಅದು ಮಾಡ್ಕೊಂಡಿರೋ ಅಥವಾ ಹೇಗೆ? ಇಲ್ಲ ರೀ, ಹರಿ ನೀರೇ ಬಿಡ್ತು. ಬದಲಿಲ್ಲ ಡ್ರಿಪ್ ಇದ್ದಾರೆ ಚಕ್ ಸಸಿದಾಗ, ಈಗ ಗಿಡ ಒಂದು ಸ್ವಲ್ಪ ದೊಡ್ಡವಾಗಿದ್ದಾಗ ಡ್ರಿಪ್ ಯಾಕೋ ಸರಿ ಅನ್ಸಲಿಲ್ಲ, ತೆಗೆದು ಹರಿ ನೀರು ಮಾಡಿದೀನಿ. ಮತ್ತೆ ಈ ತರ ಸರ್ಕಾರಿ ಗೊಬ್ಬರ ಅವು ಏನು ಹಾಕೋದಿಲ್ಲ? ಇಲ್ಲ ಹಾಕೋದಿಲ್ಲ, ಹಾಕಿದ್ರೆ ನಡೆದಿಲ್ಲ ರೀ, ನಡೆದಿಲ್ಲ. ಗಿಡ ಒಂಥರ ಬೆಳ್ಳಗಾದಂಗ ಕಡ್ಬಿ. ಒಂದು ಸಲ ಚೆಕ್ ಮಾಡೋಣ ಅಂತ ನಮ್ಮ ಬ್ರದರ್ ಒಬ್ರು ಒಂದು ಗಿಡಕ್ಕೆ ಹಾಕಿದ್ರಿ, ಗಿಡ ಪೂರ ಕಂಪ್ಲೀಟ್ ಆಗಿ ಬೆಳ್ಳಗಾಗ್ಬಿಡಿತ್ತು. ಎದಕ್ಕಂತ ಗೊತ್ತಾಗ ಮತ್ತೆ 1-2 ಪುಟ್ಟಿ ತಿಪ್ಪಿ ಗೊಬ್ಬರ ಹಾಕಿ ನೀರು ಬಿಟ್ಟು ಮತ್ತೆ ಕಾಜಿ ಮಾಡಿ ಮತ್ತೆ ರಿಕವರ್ ಆಯ್ತು ರೀ ಗಿಡ. ಅದು ಈಗ ಇದರಲ್ಲಿ ಲಿಂಬೆ ಗಿಡಗಳನ್ನ ಚೆನ್ನಾಗಿ ಅಂತಂದ್ರೆ ಕೊಳ್ಳೆಗಳನ್ನ ಕಟ್ ಮಾಡಬೇಕು ವರ್ಷ ವರ್ಷ ಅಂತ ಹೇಳ್ತಾರೆ. ಕೆಲವೊಂದು ಜನ ರೈತರು ಹೇಳುದು, ಇಲ್ಲಪ್ಪ ಲಿಂಬೆ ಗಿಡದ ಕೊಳ್ಳೆಗಳನ್ನ ಕಟ್ ಮಾಡಬಾರದು, ಗಿಡ ಎಲ್ಲ ಸಿಡಿಯಾದ್ ಬಿಡ್ತಾವ, ಒಣಗಿ ಬಿಡ್ತಾವೆ ಗಿಡಗಳು ಅಂತ ಹೇಳ್ತಾರೆ. ನೀವು ಯಾವ ರೀತಿ ಏನ ಕಟಿಂಗ್ ಮಾಡ್ತಾ ಇರ್ತೀರಿ? ಕಟಿಂಗ್ ಮಾಡ್ತೀವಿ. ಕಟಿಂಗ್ ಮಾಡ್ತು ಅಂದ್ರೆ ಪೂರ ಕೆಳಗಡೆ ಹಣ್ಣ ಆಯ್ಕೆ ಅಂದಾಗ ಬರಂಗ ಅಷ್ಟೇ ಕಟ್ ಮಾಡ್ಕೊಂತೀವಿ. ಪೂರ ಗಿಡ ಅಂತಾರೆ ಕಟ್ ಮಾಡೋದಿಲ್ಲ, ದಾಳಂಬರಿಗೆ ಎಲ್ಲ ಕಟ್ ಮಾಡೋದು ಆ ಸಿಸ್ಟಮ್ ಏನಿಲ್ಲ ರೀ. ಪೂರ ನೆಲಗಡೆ ಬಡ್ಡಿ ಹಸನ್ ಮಾಡ್ಕೊಳಕ್ಕೆ, ಮಣ್ಣು ಹಾಕೋದಕ್ಕೆ, ಗೊಬ್ಬರ ಹಾಕೋದಕ್ಕೆ ಈಸಿ ಆಗತ್ತೆ ಅಂತಂದು ನೆಲ್ಲ ಕಚ್ಚಿದ ಕೊಲ್ಲಿಗಳು ಮಾತ್ರ ಕಟಿಂಗ್ ಮಾಡ್ತಾರೆ, ಕಟ್ ಮಾಡ್ತೀವಿ. ಏನ್ ಅನಿಸ್ತದೆ ನಿಮಗೆ ಲಿಂಬೆ ಬೆಳೆಯುವಂತ ರೈತರಿಗೆ ಏನು ಏನ್ ಹೇಳ್ತೀರಿ? ಲಿಂಬೆ ಬಹಳಷ್ಟು ಮಂದಿ ಲಿಂಬೆಯನ್ನ ಹಾಕುದಿಲ್ಲ, ಬಹಳ ಕಡಿಮೆ ಲಿಂಬೆ ಈ ಭಾಗದಲ್ಲಿ. ದಾಳಂಬರಿಗೆ ಹೋಗ್ತಾರೆ, ಬೇರೆ ಹಣ್ಣಿನ ಬೆಳೆಗೆ ಹೋಗ್ತಾರೆ. ಲಿಂಬೆ ಯಾಕೋ ರೈತರು ಅಷ್ಟು ಆಸಕ್ತಿ ತೋರಿಸೋದು ಲಿಂಬೆಗೆ? ಸರ್, ಏನ್ ಹೇಳ್ಬೇಕಂದ್ರೆ ಒಂಥರ ಇದು ಮನೆಯಲ್ಲಿ ಒಂದು ಆಕಳೆ ಇದ್ದಂಗೆ ರೀ, ಐನೆ ಇದ್ದಂಗೆ, ಎನಿ ಟೈಮ್ ಅಮೌಂಟ್ ಬರ್ತಾನೆ ಇರುತ್ತೆ. ಈ ನಾನ್ ಮಾನವಿ ಕಳಿಸ್ತೀನಿ, ಒಂದು ಒಂಚಿಲ ಎರಡು ಚೀಲ ವಾರ ಕಳಿಸಿದ್ರೆ ಎರಡೂವರೆ ಮೂರ್ ಸಾವಿರ ರೂಪಾಯಿ ಅಕೌಂಟಿಗೆ ಬರ್ತೇವೆ ವಾರ ವಾರ. ಒಂಥರ ಕಾಮಧೇನು ಇದ್ದಂಗೆ ನೋಡಿ ಸರ್, ಒಂದ್ ಹೇಳ್ಬೇಕು ಕಾಮಧೇನು ಅಂದ್ರೆ ಇದು ವರ್ಷ 12 ತಿಂಗಳ ಹಣ್ಣು ಬರ್ತಿರ್ತದ? ವರ್ಷದಲ್ಲಿ 12 ತಿಂಗಳ ಹಣ್ಣು ಇದೆ ರೀ. ತಪ್ಪದಿಲ್ಲ, ಏ ತಪ್ಪದಿಲ್ಲ ರೀ. ಇದರಲ್ಲಿ ಏನ್ ಪೀಕ್ ಸೀಸನ್ ಅನ್ನುವಂಥದ್ದು, ಬಹಳಷ್ಟು ಹಣ್ಣು ಬರುವಂತ ಸೀಸನ್ ಯಾವ್ದು, ಯಾವ ತಿಂಗಳಲ್ಲಿ ಬರ್ತದೆ ಜಾಸ್ತಿ? ಯಾವ ತರ ಏನಿಲ್ಲ, ನಾವು ಸೆಟ್ಟಿಂಗ್ ಮಾಡಿದಂಗೆ ಇರುತ್ತೆ. ನಾನು ಜಾಸ್ತಿ ಅಂತಂದ್ರೆ ಬೇಸಿಗೆ ಬರಂಗೇನೆ ಸೆಟ್ಟಿಂಗ್ ಮಾಡ್ಕೊಂತೀನಿ. ಯಾವಾಗ ನಾನು ನವಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಕಾಯಿ ಹರಿಸ್ತೇವೆ ರೀ, ಹರಿಸಿದೀವಿ ಅಂದ್ರೆ ನಿಕ್ಕ ಬೇಸಿಗೆ ಎಲ್ಲ ಕಂಪ್ಲೀಟ್ ಕಾಯಿ ಬರುತ್ತೆ. ಈ ಸಣ್ಣ ಕಾಯಿ ಹಿಡಿದ್ರಿ ಸದ್ಯ ಪ್ರೆಸೆಂಟ್ ನಮ್ದು, ಈಗೇನಂದ್ರೆ ಫೆಬ್ರವರಿ ಎಂಡಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಾಯಿ ಸ್ಟಾರ್ಟ್ ಆಗುತ್ತೆ ಬೇಸಿಗೆ. ಮಾರ್ಕೆಟ್ ಏನ್ ಸಮಸ್ಯೆ ಇಲ್ಲ ಸರ್, ಸಮಸ್ಯೆನೇ ಇಲ್ಲ. ಈಗ ಮನೆಯಲ್ಲಿ ಚಟ್ನಿ ಹಾಕೋರು ಬರ್ತಾರೆ ಲೋಕಲ್ದವ್ರು, ನಮ್ ರೈತರು 2 ರೂಪಾಯಿ ಒಂದು ತಗೊಂಡು ಹೋಗ್ಬಿಡ್ತಾರೆ ಇಲ್ಲೇ ಮನೆಯಲ್ಲಿ ಜಾಸ್ತಿ ಇದ್ರೆ. ಇಲ್ಲಪ್ಪ ಒಯ್ದಿಲ್ಲ ಇನ್ನ ಸ್ಟಾಕ್ ಇತ್ತು ಅಂತಂದ್ರೆ ಅಂತ ಮಾರ್ಕೆಟಿಂಗ್ ಮಾನವಿಗೆ ಮಸ್ಕಿಗೆ ಲಿಂಗ್ಸೂರಿ ಕಳಿಸ್ಕೊಡ್ಬಿಡ್ತಾರೆ. ಅಲ್ಲಿದ್ದಾರೆ ಹೋಲ್ಸೇಲ್ ಡೀಲರ್ಗಳಿದ್ರೆ ಅವ್ರು ತಗೊಂಡ್ಬಿಡ್ತಾರೆ ಅಲ್ಲೇ. ಈಗ ನಿಮ್ದು 3.5 ಎಕರೆದಿಂದ ಅಂದಾಜು ಏನು ಖರ್ಚು ಅದು ತೆಗೆದ ಲಿಂಬೆಯಿಂದ ತಮ್ಗೆ ಆದಾಯ ಎಷ್ಟು ಬರ್ತದೆ? ಖರ್ಚು ಆದಾಯ ತೆಗೆದ್ರೆ ಒಂದು 2.5-3 ಲಕ್ಷ ರೂಪಾಯಿ ಅಂತ ಬಂದೇ ಬರುತ್ತೆ. ಏನು ತಮಗೆ ಅದೇ ಈ ಲಿಂಬೆ ಬದಕ್ಕಿಂತ ಮುಂಚೆ ಬೆಳೆಗಳನ್ನ ಹಾಕ್ತಿದ್ರೆ ಅವಾಗ ಹೆಂಗಿತ್ತು ನಿಮ್ದು ಆದಾಯ? ಆದಾಯ ಏನು ಅದೇ ಬೆಳೆ ರೀ, ಮಳೆಗೆ ನಮ್ಕಂದ್ ಮಾಡ್ಬೇಕಾಗಿತ್ತು. ಬಂದ್ರೆ ಬಂದು ಬರ್ಲಿಕ್ಕಿಲ್ಲ, ಇಲ್ಲ ರೀ, ಯಾವುದು ಗ್ಯಾರಂಟಿ ಅಂತ ಇಲ್ಲ. 1 ವರ್ಷ ಬೆಳೆ ಚೆನ್ನಾಗಿ ಬಂದರೆ 3 ವರ್ಷ ಕೈ ಕೊಡೋದು. ಈ ನಿಂಬೆ ಮಾಡಿಂದ ಚೆನ್ನಾಗಿ ಬರ್ತಾ ಇದಾರೆ, ವಾರ ವಾರ ಪೇಮೆಂಟ್ ಇರುತ್ತೆ, ತೊಂದರೆ ಇಲ್ಲ. ಎಲ್ಲ ಇಡೀ ಪ್ರಪಂಚನೇ ಒತ್ಕೊಂಡು ಹೋಗುತ್ತೆ. ಇದೊಂದು ಇದು ಹೊಲ ಜೊತೆಗೆ ಇನ್ನ 5 ಹೊಲನು ಇದ್ ಜೊತೆಗೆ ತಗೊಂಡ್ ಹೋಗುತ್ತೆ, ಖರ್ಚುಗಳನ್ನ ತಗೊಂಡ್ ಹೋಗುತ್ತೆ. ಇದಕ್ಕೇನು ಮೇಂಟೆನೆನ್ಸ್ ಅಥವಾ ಏನು? ಒಬ್ರು ಸಾಕ ಇದಕ್ಕೆ, ಒಂದು 4 ಎಕರೆಗೆ ಒಬ್ರು? 4 ಎಕರೆಗೆ ಒಂದು ಇಬ್ರು ಇದ್ರೆ ಬೆಟರ್ ರೀ. ಅಣ್ಣ ಆಯ್ದ ಲೇಟ್ ಆಗುತ್ತೆ, ಮಿಕ್ಕಿದಂತರ ಒಬ್ರೇ ಮೇಂಟೈನ್ ಮಾಡಬಹುದು. ಅಣ್ಣ ಆಯ ಮುಂದಷ್ಟೇ, ಒಂದು ಇಬ್ಬರು 3 ಆದ್ರೆ ಸಾಕು. ಉಳಿದ ಕಳೆಗಳೇ ತೆಗೆದು ಅದನ್ನೆಲ್ಲ ಲೇಬರ್ ಬೇಕಾಗ್ತದೆ. ಅದಕ್ಕೇನು ಕಳೆ ಪಳೆ ಹೋಗಿ ನಮ್ ಟ್ಯಾಕ್ಟರ್ಲನ್ನೇ ಮಾಡ್ಕೊಂತ ಇಂಪ್ಲಿಮೆಂಟ್ಸ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೇನೆ ರೀ. ಏನ ಬಡ್ಡಿಗೆ ಏನೈತೆ ಅಲ್ರಿ, ಸ್ವಲ್ಪ ಮಣ್ಣು ಕುಂಟಿ ಹೊಡ್ಕೊಂಡು ಮಣ್ಣು ಬಡ್ಡಿಗೆ ಮಣ್ಣು ಏರಿಸ್ತೀವಿ ಜಾಸ್ತಿ ಅಂದ್ರೆ. ಅಂದ್ರೆ ಒಳ್ಳೇದು ಅಮರೇಶ್ ಅವ್ರು, ನಿಮಗೆ ಒಂದು ಲಿಂಬೆ ಬೇಸಾಯದಿಂದ ಒಳ್ಳೆ ತೃಪ್ತಿ ಇದೆ ತಮಗೆ? ತೃಪ್ತಿ ಇದೆ ರೀ, ಚೆನ್ನಾಗಿದೆ. ಒಳ್ಳೇದು ಅಮರೇಶ್ ಅವರು, ಇದುವರೆಗೆ ನಿಮ್ಮ ಲಿಂಬೆ ಬೇಸಾಯದ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ರೈತರ ಪರ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಮೀನ್ಗಡ ಗ್ರಾಮದ ಅಮರೇಶ್ ಅವರ ನಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1-800-2020. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಕಡಲೆಕಾಳು ಕನಿಷ್ಠ 3,756 ಗರಿಷ್ಠ 4,756 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 7,100 8,000, ಶೇಂಗಾ ಗುಂಗ್ರು 4,175 8,072, ಈರುಳ್ಳಿ 360 1,500, ಭತ್ತ ಮಾಡೆಲ್ 1 ಕನಿಷ್ಠ 2,119 2,651, ಸೂರ್ಯಕಾಂತಿ 4,620 4,725, ಕೆಂಪು ತೊಗರಿ 4,000 7,522 ಮತ್ತು ಬಿಳಿ ತೊಗರಿ 6,006 6,590 ರೂಪಾಯಿಗಳಾಗಿರುತ್ತವೆ. ಇನ್ನು ಲಿಂಗ್ಸ್ಗೂರು ಮಾರುಕಟ್ಟೆ ದರ ಸಜ್ಜೆ ಕನಿಷ್ಠ 2,360 ಮತ್ತು ಗರಿಷ್ಠ 2,360 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಹಾಗೂ ಲಿಂಗ್ಸ್ಗೂರು ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಈಗ ಕೇಳಿ ಕಿಕೇರಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆ. ಚಿನ್ಮಾಯಾರು ಕೋಲನ್ನ ಕೋಲೆ ಚಿನ್ಮಾಯಾರು ಕೋಲನ್ನ ಕೋಲೆ